ಸಾವಯವ ಗೊಬ್ಬರ ಅಂದ್ರೆ ಈಗ ತಿಪ್ಪೆ ಗೊಬ್ಬರ ಇರಬಹುದು ಅಥವಾ ಕಾಂಪೋಸ್ಟ್ ಇರಬಹುದು ಅಥವಾ ಹಸಿರೆಲೆ ಗೊಬ್ಬರ ಇರಬಹುದು ಅಥವಾ ಯಾವುದೇ ಹಿಂಡಿ ಇರಬಹುದು, ಇವೆಲ್ಲ ನಾವು ಬಳಸ್ತಾ ಇಲ್ಲ, ಕೇವಲ ರಾಸಾಯನಿಕ ಗೊಬ್ಬರಗಳನ್ನ ಮಾಸ್ತಾ ಬಳಸ್ತಾರೆ. ಹೀಗಾಗಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ನಮ್ಮ ಮಣ್ಣಿನಲ್ಲಿ ಕೇವಲ ಆರ್ಗ್ಯಾನಿಕ್ ಕಾರ್ಬನ್ ಅದು ಸಾವಯವ ಇಂಗಾಲದ ಅಂಶ ಗಣನೀಯವಾಗಿ ಕಡಿಮೆ ಆಗಿದೆ. ಅವರೇಜ್ ಒಂದು ಸರಾಸರಿ ತಗೊಂಡ್ರೆ 0.25-0.3% ಮಾತ್ರ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಇದೆ. ನಮ್ಮ ಒಂದು ಸಾಧಾರಣವಾಗಿ ಬೆಳೆ ಉತ್ಪಾದನೆ ಮಾಡಬೇಕಾದ ಆರೋಗ್ಯಯುತ ಬೆಳೆ ಕನಿಷ್ಠ 1% ಸಾವಯವ ಇಂಗಾಲ ಕಾಯ್ದುಕೊಳ್ಳಬೇಕಾದದ್ದು ಮಣ್ಣಿನಲ್ಲಿ, ಅದರ ಅಂಶ ಬಹಳಷ್ಟು ಗಣನೀಯವಾಗಿ ಕಡಿಮೆ ಆಗಿದೆ. ಸೊ ಇದಕ್ಕೆ ಮೂಲ ಕಾರಣ ನಾವು ಸಾವಯವ ಪದಾರ್ಥಗಳನ್ನ ಗೊಬ್ಬರಗಳನ್ನ ಮಣ್ಣಿನಿಗೆ ಸೇರಿಸ್ತಾ ಇಲ್ಲ. ಇದು ಒಂದು. ಇನ್ನು ವೈವಿಧ್ಯತೆ, ನಾವು ಬೆಳೆಯನ್ನ ಮಾಡ್ತಲ್ಲ. ಮೊದಲು ಬೆಳೆ ವೈವಿಧ್ಯತೆ ಇತ್ತು. ಈ ಅಕ್ಕಡಿ ಕಾಳಾಗಂತ ಸೋಯಾಬೀನ್ ಇರಬಹುದು, ಅಲಸಂದಿ ಇರಬಹುದು, ಹೆಸರು, ಉದ್ದು, ತೊಗರಿ ಇವೆಲ್ಲ ಏನ್ ಮಾಡ್ತಂದ್ರ 3-4 ತಿಂಗಳದಾಗ ಬಂದ ನಂತರ ಅವುಗಳ ಎಲೆಗಳು ಅಲ್ಲೇ ಉದುರ್ತಾವ, ಮಣ್ಣಿಗೆ ಸೇರ್ತಾವ, ಮತ್ತ ಅವು ಲೆಗ್ಯೂಮ್ಸ್ ಅಂತ ಹೇಳ್ತೇವೆ ನಾವು. ಲೆಗ್ಯೂಮ್ಸ್ ಅಂದ್ರೇನು, ಅವುಗಳಲ್ಲಿರೋ ಬೇರುಗಳಲ್ಲಿ ಗಂಟುಗಳಿರ್ತಾವ. ಅವುಗಳ ಬೇರುಗಳಲ್ಲಿ ಗಂಟಂದ್ರೇನು, ಅಲ್ಲಿ ಸಾರಜನಕವನ್ನು ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣು ಜೀವಿಗಳ ಗಂಟಿನಲ್ಲಿ ಇರ್ತವೆ. ನಾವು ಸೇವಿಸುವಂತ ಗಾಳಿ ಏನಿದೆಲ್ಲ 78% ಸಾರಜನಕ ಇದೆ. ಅಂತ ಸಾರಜನಕ ಬೆಳೆಗಳು ನೇರವಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಉಪಯೋಗ ಮಾಡದೇ ಇರುವಂತ ಸಾರಜನಕ ಬೆಳೆಗಳಿಗೆ ಉಪಯೋಗ ಬರುವಂತ ರೂಪದಲ್ಲಿ ಮಾಡುವಲಿಕ್ಕೆ ಈ ಸೂಕ್ಷ್ಮಾಣು ಜೀವಿಗಳು ಸಹಾಯ ಆಗ್ತಾವ. ಸೊ ಬೆಳೆಗಳು ಅಮೋನಿಯಾ ಮತ್ತು ನೈಟ್ರೇಟ್ ರೂಪದಲ್ಲಿ ಸಾರಜನಕವನ್ನ ಹೀರ್ಕೊಳ್ತಾವ. ಸೊ ಈ ಅಮೋನಿಯಾ ಮತ್ತು ನೈಟ್ರೇಟ್ ರೂಪದಲ್ಲಿ ಪರಿವರ್ತನೆ ಮಾಡಲಿರುವಂತಹ ಶಕ್ತಿ ಏನಿರ್ತೈತಿ, ಈ ಬೆಳೆಗಳ ಗಂಟುಗಳಲ್ಲಿರುವಂತಹ ಸೂಕ್ಷ್ಮಾಣು ರೈಜೋಬಿಯಂ ಇರಬಹುದು, ಅಜೋಟೋಬ್ಯಾಕ್ಟರ್ ಇರಬಹುದು, ಅಜೋಸ್ಪೈರ್ಲಮ್, ಇವೆಲ್ಲ ಸಾರಜನಕ ಸ್ಥಿರೀಕರಣ ಮಾಡುವಂತ ಸೂಕ್ಷ್ಮಾಣು ಜೀವಿಗಳು. ಸೊ ಈ ಬೆಳೆ ವೈವಿಧ್ಯತೆ ಇರದೇ ಇರೋದ್ರಿಂದ ಈ ಜೀವ ವೈವಿಧ್ಯತೆನೂ ಕಡಿಮೆ ಆಗಿದೆ, ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ವೈವಿಧ್ಯತೆನೂ ಕಡಿಮೆ ಆಗಿದೆ. ಬ್ಯಾಕ್ಟೀರಿಯಾ ಇರಬಹುದು, ಆಕ್ಟಿನೋಮೈಸಿಟ್ಸ್ ಇರಬಹುದು, ಫಂಗಸ್, ಸಾಕಷ್ಟು ಅನೇಕ ಉಪಯೋಗ ಬರುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಭೂಮಿಯಲ್ಲೇ ಇದೆ. ಕೋಟ್ಯಾನುಗಂಟ್ಲೆ ಸೂಕ್ಷ್ಮಾಣು ಜೀವಿಗಳದ್ದು ಆರೋಗ್ಯಯುತವಾದಂತ ಮಣ್ಣನ್ನು ಒಂದು ಗ್ರಾಮ ತಗೊಂಡು ವಿಶ್ಲೇಷಣೆ ಮಾಡಿದ್ರೆ ಕೋಟ್ಯಾನುಗಂಟ್ಲೆ ಸೂಕ್ಷ್ಮಾಣು ಜೀವಿಗಳು ಇರ್ತಾವ, ಅದರೊಳಗೆ ಉಪಯೋಗ ಬರುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೇ ಹೆಚ್ಚು. ಸೊ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಹೀಗಾಗಿ ಬೆಳೆಗಳಿಗೆ ರೋಗ ಹೆಚ್ಚಾಗ್ತೈತೆ, ಬೆಳೆಗಳಿಗೆ ಕೀಟ ಬಾಧೆ ಹೆಚ್ಚಾಗ್ತೈತಿ, ಇಳುವರಿ ಕಡಿಮೆ ಆಗ್ತದೆ. ಸೊ ಇವೆಲ್ಲ ನಮಗ ಒಂದು ಋಣಾತ್ಮಕ ಪರಿಣಾಮಗಳನ್ನು ನಾವು ಹಸಿರು ಕ್ರಾಂತಿ ನಂತರ ಇತ್ತಿತ್ತಲಾಗಿ ಇವುಗಳನ್ನ ಬಹಳಷ್ಟು ನಾವು ಅನುಭವಿಸ್ತಾ ಇದ್ದೇವೆ. ಸೊ ರೈತರಿಗೂ ಎಲ್ಲ ಗೊತ್ತಾಗಿದೆ. ಹೀಗಾಗಿ ನಾವು ಮತ್ತೆ ಹಿಂದಿನ ಪದ್ಧತಿಗಳಾದಂತಹ ಸಾವಯವ ಕೃಷಿ ಇರಬಹುದು, ನೈಸರ್ಗಿಕ ಕೃಷಿ ಇರಬಹುದು, ಜೈವಿಕ ಕೃಷಿ ಇರಬಹುದು, ಹೋಮ ಫಾರ್ಮಿಂಗ್, ಈ ಒಂದು ಕೃಷಿ ಪದ್ಧತಿಗಳ ಹೆಚ್ಚು ಚಿಂತನೆ ನಡೆದಿದೆ ಮತ್ತು ಹೆಚ್ಚು ಹೆಚ್ಚು ಸಂಶೋಧನೆಯನ್ನು ಎಲ್ಲ ವಿಶ್ವವಿದ್ಯಾಲಯಗಳು ಆ ದಿಕ್ಕಿನಲ್ಲಿ ಕೈಗೊಳ್ತಾ ಇದ್ದಾವೆ. ಮತ್ತೆ ರೈತರು ಸಹ, ಕೆಲವೊಂದು ಪ್ರೋಗ್ರೆಸಿವ್ ಫಾರ್ಮರ್ ಇಂದ ಮುಂದುವರಿದ ರೈತರು, ಅವರು ಸಹ ಮುಂದೆ ಬಂದು ಇಂಥ ಒಂದು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಕೈಗೊಳ್ತದೆ. ನಮ್ಮ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಸಂಶೋಧನೆ ಈಗ ಆಗ್ತದೆ. ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ 2018 ಸತತ 5 ವರ್ಷಗಳವರೆಗೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ತೋಟಗಾರಿಕೆಯ ವಿವಿಧ ಬೆಳೆಗಳ ಮೇಲೆ ನಾವು ಸಂಶೋಧನೆ ಮಾಡಿದೆವು. ವ್ಯಾಲಿಡೇಷನ್ ಟ್ರಯಲ್ಸ್ ಅಂತ ಹೇಳ್ತಾನು. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಮೌಲೀಕರಣ ಪ್ರಯೋಗಗಳನ್ನು ತೋಟಗಾರಿಕೆ ಬೆಳೆಗಳಾದಂತ ಚಿಕ್ಕು ಇರಬಹುದು, ಮಾವು ಇರಬಹುದು, ಪೇರು ಇರಬಹುದು, ಈ ಕ್ಯಾಶ್ಯೂ, ಗೋಡಂಬಿ ಇರಬಹುದು, ಅಥವಾ ಸೀತಾಫಲ, ಮೆಣಸಿನಕಾಯಿ, ಬೀನ್ಸ್, ಚೌಳಿಕಾಯಿ ಇರಬಹುದು, ಟೊಮ್ಯಾಟೊ, ಕ್ಯಾಬೇಜ್, ಮೆಣಸಿನಕಾಯಿ ಮತ್ತು ಉದ್ದು, ಹಾಗೆ ಬಾಳೆ ಮತ್ತು ಹಸಿಶುಂಠಿ ಮತ್ತು ಪೆಪ್ಪರು, ಈ ಎಲ್ಲ ಬೆಳೆಗಳಲ್ಲಿ ನಾವು ವೈಜ್ಞಾನಿಕವಾಗಿ ತುಲನಾತ್ಮಕವಾಗಿ ನಾವು ಮೌಲೀಕರಣ ಪ್ರಯೋಗಗಳನ್ನು ಕೈಗೊಂಡಿದ್ದೆವು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಈ ನೈಸರ್ಗಿಕ ಕೃಷಿ ಬಗ್ಗೆ ಅಥವಾ ಶೂನ್ಯ ಬಂಡವಾಳ ನೈಸರ್ಗಿಕ ಬಗ್ಗೆ ಹೇಳುವುದು, ಆದರೆ ಕೆಲವೊಂದು ಬೆಳೆಗಳಲ್ಲಿ ಗಣನೀಯವಾಗಿ ಇಳುವರಿ ಕಡಿಮೆ ಆಗಿದೆ, ಕೆಲವೊಂದು ಬೆಳೆಯಲ್ಲಿ ಪ್ರೋತ್ಸಾಹದಾಯಕ ಒಂದು ಫಲಿತಾಂಶ ಬಂದಿದೆ. ಈಗ ನಾವು ಮಾಡಿದ್ದ ಪದ್ಧತಿ ಏನಂದ್ರೆ, ಒಂದು ಸುಮಾರು 5-6 ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರಗಳಲ್ಲಿ ಮತ್ತು ರೈತರ ಕ್ಷೇತ್ರದಲ್ಲಿ ನೇರವಾಗಿ ನಾವು ವೈಜ್ಞಾನಿಕ ಸಂಶೋಧನೆ ಕಂಡುಕೊಂಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ 4 ತಾಕುಗಳನ್ನು ನಾವು ಪ್ರತ್ಯೇಕವಾಗಿ ಇಟ್ಟು ಅಲ್ಲಿ ಸಂಶೋಧನೆ ಕಂಡುಕೊಂಡು 4 ತಾಕುಗಳಲ್ಲಿ ಪ್ರತ್ಯೇಕ ಟ್ರೀಟ್ಮೆಂಟ್ ಯಾವಂದ್ರೆ, ಒಂದು ಶಿಫಾರಸು ಮಾಡಿದ ಪದ್ಧತಿ. ಉದಾಹರಣೆ ಟೊಮ್ಯಾಟೊ ಬೆಳಿಲಿಕ್ಕೆ ಇಷ್ಟು ಸಾರಜನಕ ರಂಜಕ ಹಾಕಿ, ಕೊಟ್ಟಿಗೆ ಗೊಬ್ಬರ ಹಾಕಿ, ರೋಗ ರುಜುಗಳು ಬಂದ್ರೆ ಯಾವ ಔಷಧ ಹೊಡಿಬೇಕಂತ ನಾವೇನು ಶಿಫಾರಸು ಮಾಡಿರ್ತಿತ್ತಲ್ಲ, ಅದು ಒಂದು ಟ್ರೀಟ್ಮೆಂಟು. ಕಂಪ್ಯಾರಿಸನ್ ಆಗಿ, ಇನ್ನೊಂದು ರೈತರ ಪದ್ಧತಿ. ಅಂದ್ರೆ ನಾವು ಹೇಳಿದ್ರು ಸಹ ರೈತರು ತಮ್ಮದೇ ಆದಂತ ಒಂದು ಪದ್ಧತಿ ಅಂದ್ರೆ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಬಳಸ್ತಾರೆ. ಸೊ ಅದನ್ನು ಒಂದು ಎವರೇಜ್ ರೈತರ ಒಂದು ಸರ್ವೆ ಮಾಡಿ, ಉದಾಹರಣೆಗೆ ಟೊಮ್ಯಾಟೊ ಬೆಳೆಯಕ್ಕೆ ಏನು ಬೆಳೆಸ್ತಾರೋ ಆ ಏರಿಯಾದಲ್ಲಿ ಅನ್ನುವಂತ ಒಂದು ರೈತರ ಪದ್ಧತಿ. ಮೂರನೇದು ನೈಸರ್ಗಿಕ ಕೃಷಿ ಪದ್ಧತಿ, ನಾಲ್ಕನೇದು ಸಾವಯವ ಕೃಷಿ ಪದ್ಧತಿ. ಇವು ನಾಲ್ಕು ತಾಕಗಳನ್ನು ಏಕಕಾಲದಲ್ಲಿ ಪ್ರತ್ಯೇಕ ಒಂದು ಪ್ಲಾಟ್ದಲ್ಲಿ ನಾವು 5 ವರ್ಷಗಳವರೆಗೆ ಸಂಶೋಧನೆ ಕೈಗೊಂಡಿದ್ದು. ಈಗ ಉದ್ದೇಶ ಇಷ್ಟ, ಈ ನೈಸರ್ಗಿಕ ಮತ್ತು ಸಾವಯವ ಕೃಷಿಗಳಲ್ಲಿ ಹೇಗೆ ಇಳುವರಿಯಲ್ಲಿ ಪ್ರಮಾಣ ಹೆಚ್ಚಾಗ್ತೈತೆ ಕಡಿಮೆ ಐತೆ, ಹೇಗೆ ಮಣ್ಣಿನ ಗುಣಧರ್ಮ ಹೆಚ್ಚಾಗುವುದು ಕಡಿಮೆ, ಇವೆಲ್ಲ ತುಲನಾತ್ಮಕವಾಗಿ ನಾವು ಅಧ್ಯಯನ ಮಾಡಿದೆವು. ಏನೆಲ್ಲ ಅಧ್ಯಯನ ಮಾಡಿದೆವು ಅಂದ್ರೆ ಬೆಳೆಗಳ ಇಳುವರಿ, ಬೆಳೆಗಳ ಬೆಳವಣಿಗೆ, ಆರ್ಥಿಕತೆ, ಮಣ್ಣಿನಲ್ಲಿ ಆಗುವ ಬದಲಾವಣೆ ಅಂದ್ರೆ ಸಾವಯವ ಇಂಗಾಲ ಹೇಗೆ ಹೆಚ್ಚಾಗಿದೆ, ಮಣ್ಣಿನಲ್ಲಿ ವಿವಿಧ ಪೋಷಕಾಂಶಗಳನ್ನ ನಾವು ಅಧ್ಯಯನ ಮಾಡಿದವು. ಸಾರಜನಕ, ರಂಜಕ, ಪೊಟ್ಯಾಸು, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್, ಮ್ಯಾಂಗನೀಸ್, ಕಾಪರು ಅಂದ್ರ ಈ ಜಿಂಕು ಮತ್ತು ಸತುವು, ಗಂಧಕ, ಹೀಗೆ ಬೆಳೆಗಳಿಗೆ 16 ಪೋಷಕಾಂಶಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತವೆ, ಎಸೆನ್ಷಿಯಲ್ ನ್ಯೂಟ್ರಿಯಂಟ್ಸ್ ಅದು. ಇವೆಲ್ಲ ಮಣ್ಣಿನಲ್ಲಿ ಹೇಗೆ ಬದಲಾವಣೆ ಅದು, ಅವುಗಳನ್ನು ಬೆಳೆಗಳು ಹೇಗೆ ತಗೊಂಡುಕೊಂಡು ಮತ್ತು ಅಪ್ಟೇಕ್ ಅಂತಾರೆ ಅದಕ್ಕೆ, ಆಮೇಲೆ ಕ್ವಾಲಿಟಿ ಯಾವ್ಯಾವ ರೀತಿ ಆಯ್ತು ಮತ್ತು ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಬದಲಾವಣೆ ಹೇಗಾಯ್ತು, ಈ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಆಕ್ಟಿನೋಮೈಸಿಟ್ಸ್ ಇರ್ಬೋದು, ಎಂಜೈಮೆಟಿಕ್ ಆಕ್ಟಿವಿಟೀಸ್ ಇರ್ಬೋದು, ಸಾಯಿಲ್ ಮೈಕ್ರೋಬೈಲ್ ಬಯೋಮಾಸ್ ಕಾರ್ಬನ್ ಅಂತ ಹೇಳ್ತು, ಅದನ್ನು ಎಸ್ಟಿಮೇಟ್ ಮಾಡಿದ್ವು ನಾವು. ಹಾಗೆ ಡಿಸೀಸ್ ಪೆಸ್ಟ್ ಅಂತ ಹೇಳ್ತು, ಬೆಳೆಗಳಿಗೆ ಬರುವಂತಹ ರೋಗ ಮತ್ತು ಕೀಟಗಳ ಬಾಧೆ, ಈ ನಾಲ್ಕು ಟ್ರೀಟ್ಮೆಂಟ್ ಏನು ಹೇಳಿಲ್ಲ, ಈ ನಾಲ್ಕು ಟ್ರೀಟ್ಮೆಂಟ್ದಲ್ಲಿ ಹೇಗೆ ರೋಗ ಮತ್ತು ಕೀಟಗಳು ಬಂದವು, ಇವೆಲ್ಲ ಅಧ್ಯಯನ ಮಾಡಿದವು. ನೈಸರ್ಗಿಕ ಕೃಷಿಯಲ್ಲಿ ನಾವು ಏನ್ ಮಾಡಿದ್ವು ಅಂದ್ರೆ ಸುಭಾಷ್ ಪಾಲೇಕರ್ ಅಂತ ತವಕೇಲ್ ಇರ್ಬೋದು, ಅವರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಹೆಚ್ಚು ಪ್ರಚಲಿತ ಪಡಿಸ್ತಾ ಇದ್ರು. ಅವರ ಒಂದು ಪ್ರಕಾರ ನಾಲ್ಕು ತತ್ವಗಳಿದಾವ, ಏನಂದ್ರೆ ನಾಲ್ಕು ತತ್ವಗಳ ಬೀಜಾಮೃತ ಅಪ್ಲಿಕೇಶನ್, ಜೀವಾಮೃತ ಅಪ್ಲಿಕೇಶನ್, ಮಲ್ಚಿಂಗ್ ಮತ್ತು ವಾಪಸ ಅಂತ. ಅಂದ್ರೆ ಬೆಳೆ ಬಿತ್ತುವಕ್ಕಿಂತ ಮುಂಚೆ ಬೀಜಕ್ಕೆ ಬೀಜಾಮೃತ ಲೇಪನ ಮಾಡಿ ಬಿತ್ತುದು, ಸಸಿಗಳ ನಾಟಿ ಮಾಡಬೇಕಾದ ಒಂದು 15-20 ಸಸಿಗಳನ್ನ ಬೀಜಾಮೃತದಲ್ಲಿ ಅದ್ದಿ ನಾಟಿ ಮಾಡುದು, ಇದು ಒಂದು ಬೀಜಾಮೃತ ಬಳಕೆ. ಎರಡನೇದು ಘನ ಜೀವಾಮೃತ ಅಥವಾ ಜೀವಾಮೃತ, ಎರಡು ನಮೂನಿ ಅದ ಅದ್ರಾಗ. ಜೀವಾಮೃತಗಳನ್ನ ಪ್ರಿಪೇರ್ ಮಾಡಿ ಬೆಳೆಗಳಿಗೆ ಅದು ಉಪಯೋಗ ಮಾಡುದು. ಅಂದ್ರೆ ದ್ರವ ಜೀವಾಮೃತ ಅಂದ್ರೆ ನಾವು ಪ್ರತಿ 15 ದಿವಸಕ್ಕೊಮ್ಮೆ ಒಂದು ಎಕರೆಗೆ 700 ಲೀಟರ್ ಆದಂಗ ನಾವು ಡ್ರಂಚಿಂಗ್ ಮಣ್ಣಿನಲ್ಲಿಗೆ ಸೇರಿಸಿದವ. ಘನ ಜೀವಾಮೃತ ಅಂದ್ರೆ ಬಿತ್ತಕ್ಕಿಂತ ಮುಂಚೆ ಎಕರೆಗೆ ಒಂದು 400 ಕಿಲೋ ಅದನ್ನ ಭೂಮಿಗೆ ಮಿಶ್ರಣ ಮಾಡಿ ಬಿತ್ತಿದವ ಅಥವಾ ನಾಟಿ ಮಾಡಿದವ, ಇದು ಜೀವಾಮೃತ ಬಳಕೆ. ಮೂರನೇದಂದ್ರೆ ಮಲ್ಚಿಂಗ್, ಮಲ್ಚಿಂಗ್ ಅಂದ್ರೆ ಹೊದಿಕೆ, ಬೆಳೆಗಳ ಮೇಲೆ ಯಾವುದೇ ರೀತಿಯಿಂದ ಹೊದಿಕೆ ಮುಚ್ಚಬೇಕು. ಇಲ್ಲಿ ನಾವು ಸಾವಯವ ಹೊದಿಕೆ ನಾವು ಬಳಕೆ ಮಾಡಿದವ. ಹೊದಿಕೆಯಲ್ಲಿ 3 ನಮೂನಿ ಇದಾವ, ಒಂದು ಸಾವಯವ ಹೊದಿಕೆ, ಎರಡನೇದು ಬೆಳೆಗಳ ಹೊದಿಕೆ ಅಂತ. ಅಂದ್ರೆ ಎಕರೆ ಕಾಲನ್ನ ಬೆಳೆದ್ರಂದ್ರೆ ಒಂದೂವರೆ ತಿಂಗಳ ಬೇಗ ಅವು ಕವರ್ ಮಾಡಿ ಭೂಮಿ ಮೇಲೆ ಹರಡಿ ಬಿಡ್ತಾವ, ಹೀಗಾಗಿ ಸೂರ್ಯನ ರಶ್ಮಿ ನೇರವಾಗಿ ಭೂಮಿಗೆ ತಾಕೋದಿಲ್ಲ. ಸೊ ಅಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ತದೆ ಭೂಮಿ, ಮತ್ತು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ವೃದ್ಧಿ ಆಗ್ತಾವ ಮತ್ತು ಸಾವಯವ ಇಂಗಾಲ ಅದು ವೃದ್ಧಿ ಆಗಲಿಕ್ಕೆ ಸಹಾಯ ಆಗ್ತದೆ. ಇದು ಮಲ್ಚಿಂಗ್. ಹಿಂದಿನ ಬೆಳೆಗಳ ತ್ಯಾಜ್ಯ ಏನಿರ್ತೈತಿಲ್ಲ ಕಟಾವ್ ಮಾಡಿದ ನಂತರ ಅದೇ ತ್ಯಾಜ್ಯಗಳನ್ನು ನಾವು ಸಾವಯವ ಮಲ್ಚಿಂಗ್ ಉಪಯೋಗ ಮಾಡಿದವು. ಇನ್ನು ಅವ್ರ ಪ್ರಕಾರ ನಾಲ್ಕನೇದು ತತ್ವ ಏನಂದ್ರ ವಾಪಸ. ವಾಪಸ ಅಂದ್ರೆ ಇದರ ಅರ್ಥ ಇದು ಪರಿಕರ ಅಲ್ಲ ಬಳಗಿಸುವುದು, ಆದ್ರೆ ಮಣ್ಣಿನಲ್ಲಿ 50% ನೀರು ಮತ್ತು 50% ಗಾಳಿ ಆಡುವಂತ ಒಂದು ಕಂಡೀಷನ್ಸ್ ಏನದ ಅಂತ ಒಂದು ಸ್ಥಿತಿಗೆ ಅವರು ವಾಪಸ ಅಂತ ಕರೀತಾರೆ. ವಾಪಸ ಅಂದ್ರೆ ಮರಾಠಿ ಹೆಸರು ಇದು. ಈ ವಾಪಸ ಬರಲಿಕ್ಕೆ ಏನ್ ಮಾಡಬೇಕು, ಸಾಕಷ್ಟು ಸಾವಯವ ಪದಾರ್ಥ ಮಣ್ಣಿನಲ್ಲಿ ಇರಬೇಕು. ಸೊ ಮಣ್ಣಿನ ರಚನೆ ಚೆನ್ನಾಗಿ ಇರಬೇಕು, ನೀರು ಹಿಡಿದುಕೊಳ್ಳುವಂತ ಶಕ್ತಿ ಚೆನ್ನಾಗಿರಬೇಕು, ನೀರು ಇಂಗುವಂತ ಶಕ್ತಿ ಇರಬೇಕು. ನಮ್ಮ ಅಧ್ಯಯನ ಮಾಡಿದಲ್ಲಿ ನಾವು ಸಹ ಮಣ್ಣಿನಲ್ಲಿ ನೀರು ಇಂಗುವಿಕೆಯನ್ನು ನೋಡಿದವು, ನೀರು ಹಿಡಿದಿಟ್ಟುಕೊಳ್ಳುವಿಕೆಯನ್ನು ಅನಲೈಸ್ ಮಾಡಿ ನೋಡಿದವು, ರೋಗ ರುಜುಗಳು ಹೇಗೆ ಮಾಡಿದ್ರು ಎಲ್ಲಾ ಮಗ್ಗುಲದಿಂದ ನಾವು ಅಧ್ಯಯನ ಮಾಡಿ ನಾವು ಫಲಿತಾಂಶವನ್ನು 4-5 ವರ್ಷಗಳವರೆಗೆ ಒಂದು ಒಟ್ಟಾರೆ ಫಲಿತಾಂಶ ಬಂದಿದೆ ನಮಗೆ. ಸೊ ಅದರ ಒಂದು ಆಧಾರದ ಮೇಲೆ ನಾವು ಫಲಿತಾಂಶದ ಸಾರಾಂಶ ಹೇಳಬೇಕಾದ್ರೆ, ಹೆಚ್ಚು ಪೋಷಕಾಂಶಗಳನ್ನು ತೆಗೆದುಕೊಂಡು ಬೆಳೆಯುವಂತಹ ವಾಣಿಜ್ಯಿಕ ಬೆಳೆಗಳಾದಂತಹ ಟೊಮ್ಯಾಟೊ, ಕ್ಯಾಬೇಜು ಅಥವಾ ಮೆಣಸಿನಕಾಯಿ, ಈ ಎಲ್ಲ ಬೆಳೆಗಳಲ್ಲಿ ಏನಾಗ್ತದೆ ಅಂದ್ರೆ ಇಳುವರಿ ಸಾಕಷ್ಟು ಗಣನೀಯವಾಗಿ ಕಡಿಮೆ ಆಗಿದೆ. ಇಳುವರಿ ಮಟ್ಟದಲ್ಲಿ ಎಷ್ಟು ಕಡಿಮೆ ಆಯ್ತು ಅಂದ್ರೆ 55-56% ಇಳುವರಿ. ನಮ್ಮ ಶಿಫಾರಸು ಮಾಡಿದ ಪದ್ಧತಿ ಏನೈತಿಲ್ಲ ಅದಕ್ಕಿಂತ ಟೊಮ್ಯಾಟೊ ಅಥವಾ ಬೀನ್ಸ್ ದಲ್ಲಿ, ಕ್ಯಾಬೇಜ್ ದಲ್ಲಿ, ಮೆಣಸಿನಕಾಯಿದಲ್ಲಿ 50-57-58% ಈ ಒಂದು ರೇಂಜ್ ದಲ್ಲಿ ಇಳುವರಿ ಸಾಕಷ್ಟು ಕಡಿಮೆ ಆಗ್ತದೆ ಶಿಫಾರಸು ಮಾಡಿದ ಪದ್ಧತಿಗಿಂತ. ಆದ್ರೆ ಕೆಲವೊಂದು ಬೆಳೆಗಳಾದಂತ ಈ ಚವಳಿ ಇರಬಹುದು ಅಥವಾ ಗೋಡಂಬಿ ಇರಬಹುದು, ಸಪೋಟ ಚಿಕ್ಕು ಇರಬಹುದು ಅಥವಾ ಸೀತಾಫಲ, ಈ ಸೀತಾಫಲ ಮತ್ತು ಚವಳಿ ಮತ್ತು ಪೇರು ಪ್ರಮುಖವಾಗಿತ್ತು. ಇವುಗಳಲ್ಲಿ ಧನಾತ್ಮಕವಾದಂತಹ ಅಂಶ ನಮಗೆ ಕಂಡು ಬಂದಿತ್ತು. ಇಳುವರಿಯಲ್ಲಿ ಮತ್ತು ಆರ್ಥಿಕತೆಯಲ್ಲಿ ನಾವು ಖರ್ಚು ವೆಚ್ಚಗಳನ್ನು ತೆಗೆದು ಪರಿಕರಗಳ ಮತ್ತು ಲೇಬರ್ ಬಳಸ್ತವಲ್ಲ ಅವುಗಳನ್ನು ಎಲ್ಲಾ ನಿವ್ವಳ ಆದಾಯ ಎಷ್ಟು ಪಟ್ಟು ಬೆನಿಫಿಟ್ ಕಾಸ್ಟ್ ರೇಷಿಯೋ ಎಷ್ಟು ಇವನು ಸಹ ನಾವು ಗಣನೆಗೆ ತೆಗೆದುಕೊಂಡು ನಾವು ಅನಲೈಸ್ ಮಾಡಿದೆವು. ಸೊ ನಾವು ಏನ್ ಹೇಳಲಿಲ್ಲ, ಈ ಸೀತಾಫಲ ಅಥವಾ ಚವಳೆ ಪೇರು ಇಂಥ ಬೆಳೆಗಳಲ್ಲಿ ನಮ್ಮ ಧನಾತ್ಮಕವಾದಂತಹ ಫಲಿತಾಂಶ ಅಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ನಾನು ಹೇಳ್ತಾನೆ. ಯಾಕಂದ್ರೆ ಅದನ್ನ ನಾವು ಮೌಲ್ಯೀಕರಣ ಮಾಡಿದವು. ಬರೇ ನೈಸರ್ಗಿಕ ಕೃಷಿ ಅನ್ನೋದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ, ಇವಕ್ಕೆರಡಕ್ಕೂ ವ್ಯತ್ಯಾಸ ಇದೆ. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ನಾಲ್ಕು ತತ್ವ ಪಾಲಕರ ಪ್ರಕಾರ ಅವನ್ನು ಮಾತ್ರ ಮೌಲ್ಯೀಕರಣ ಮಾಡಿದ ಆ ಒಂದು ಮೌಲ್ಯೀಕರಣ ಫಲಿತಾಂಶ ಪ್ರಕಾರ ಈ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಇರುತ್ತೆ. ಈ ಚವಳಿ ಪೇರು ಮತ್ತು ಸೀತಾಫಲ ಇವುಗಳಲ್ಲಿ ಧನಾತ್ಮಕ ಇಳುವರಿ ನಮಗೆ ಕಂಡು ಬಂದೈತೆ. ಅದು ಯಾವಾಗಂದ್ರೆ ಮೂರು ಅಥವಾ ನಾಲ್ಕು ವರ್ಷ ನಂತರ. ಮೊದಲನೇ ಮತ್ತು ಎರಡನೇ ವರ್ಷ ಈ ಬೆಳೆಗಳಲ್ಲೂ ಗಣನೀಯವಾಗಿ ಇಳುವರಿ ಕಡಿಮೆ ಆಗುತ್ತೆ. ಆದ್ರೆ ನಾಲ್ಕನೇ ವರ್ಷ ಐದನೇ ವರ್ಷ ಮೂರನೇ ವರ್ಷದಿಂದ ಈ ಇಂಥ ಬೆಳೆಗಳಲ್ಲಿ ಇಳುವರಿಯ ಪ್ರಮಾಣ ಸ್ವಲ್ಪ ಹೆಚ್ಚಾಗಿ ಈ ಶಿಫಾರಸು ಮಾಡಿದ ಪದ್ಧತಿಗೆ ಸರಿಸಮನಾಗಿ ಅಥವಾ ಸಮೀಪ ಬರುವಂತ ಇಳುವರಿ ಮಟ್ಟ ಬಂದಿದೆ. ಆದ್ರೆ ಈ ವಾಣಿಜ್ಯಕ ಬೆಳೆಯಾದಂತ ಕ್ಯಾಬೇಜ್ ಇರಬಹುದು, ಟೊಮ್ಯಾಟೊ, ಚಿಲ್ಲಿ ಇವುಗಳಲ್ಲಿ ಸಮಸ್ಯೆ ಏನಾಯ್ತು ಅಂದ್ರೆ ನಾವು ಮಣ್ಣಿನಲ್ಲಿ ಫಲವತ್ತತೆ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಗುಣಧರ್ಮ ನಾವು ಹೆಚ್ಚು ಮಾಡಬಹುದು ಮಣ್ಣಿನಲ್ಲಿ ನಾಲ್ಕು ಅಥವಾ ಐದು ವರ್ಷ ನಂತರ. ಆದರೆ ರೋಗ ಮತ್ತು ಕೀಟ ಹತೋಟಿ ಏನಿದೆಲ್ಲ ಅದು ಬಹಳಷ್ಟು ಸಮಸ್ಯಾತ್ಮಕವಾಗಿದೆ. ಇಲ್ಲಿ ನಾವು ರೋಗ ಮತ್ತು ಕೀಟ ಹತೋಟಿಗೆ ನೈಸರ್ಗಿಕ ಕೃಷಿಯಲ್ಲಿ ಏನ್ ಮಾಡಿದೆ ಅಂದ್ರೆ ಅಸ್ತ್ರಗಳಾವ ಹರ್ಬಲ್ ಕನ್ಕಾಕ್ಷನ್ಸ್ ಅಂತಾರೆ. ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ, ದಶಪರ್ಣಕಷಾಯ, ಶುಂಠಿ ಅಸ್ತ್ರ ಇರಬಹುದು ಅಥವಾ ಹುಳಿ ಮಜ್ಜಿಗೆ ಇರಬಹುದು. ಇವುಗಳನ್ನೆಲ್ಲ ನಾವು ಗಿಡಮೂಲಿಕೆ ಬಳಸಿ ದೇಶೀಯ ಆಕಳ ಗಂಜಲ ಮತ್ತು ಸೆಗಣೆ ಬಳಸಿ ಇವನ್ನ ತಯಾರು ಮಾಡಿಕೊಂಡು ಅವನ್ನೇ ನಾವು ಉಪಯೋಗ ಮಾಡಿದವು. ಎಲ್ಲಿ ನೈಸರ್ಗಿಕ ಕೃಷಿಯ ತಾಕಿನಲ್ಲಿ ರೋಗ ಮತ್ತು ಕೀಟ ಬಂದಾಗ ನಮ್ಮ ಒಂದು ಅನುಭವ ಪ್ರಕಾರ ಇಂಥ ಒಂದು ಅಸ್ತ್ರಗಳನ್ನ ಹೆಚ್ಚು ಕಾನ್ಸಂಟ್ರೇಷನ್ ದಾಗ ಅಂದ್ರೆ 10-12% ದಲ್ಲಿ ಬಳಕೆ ಮಾಡಿ ಅದು ಪ್ರೊಪಾಲೆಕ್ಟಿಕ್ ಅಂತ ಇರ್ತವೆ. ಅಂದ್ರೆ ರೋಗ ಕೀಟ ಬರೋಕ್ಕಿಂತ ಮುಂಚಿತವಾಗಿ ಅಥವಾ ರೋಗ ಬರಲಿ ಬಿಡ್ಲಿ ಪ್ರತಿ 4-5 ದಿವಸಕ್ಕೊಮ್ಮೆ ಹೂವು ಮತ್ತು ಕಾಯಿ ಆಡುತ್ತಾಗ ಪ್ರತಿ 4 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡ್ಬೇಕು. ಉಳಿಕಿದ ಟೈಮ್ದಾಗ ಪ್ರತಿ ವಾರ ಒಂದೊಂದು ಸ್ಪ್ರೇ ಮಾಡ್ಬೇಕು, ಅಂದ್ರ ರೊಟೇಷನ್ ಮಾಡ್ಬೇಕು. ಇವಾಗ ದಶಪರ್ಣಿ ಕಷಾಯ ಹೊಡೆದ್ರೆ ನೆಕ್ಸ್ಟ್ ಟೈಮ್ ನೀಮಾಸ್ತ್ರ ಹೊಡಬೇಕು, ಆಮೇಲೆ ಶುಂಠಿ ಅಸ್ತ್ರ ಅಥವಾ ಬ್ರಹ್ಮಾಸ್ತ್ರ ಅಥವಾ ಕಾಂಬಿನೇಷನ್ಸ್ ಬ್ರಹ್ಮಾಸ್ತ್ರ ನೀಮಾಸ್ತ್ರ ಅಥವಾ ಬ್ರಹ್ಮಾಸ್ತ್ರ ದಶಪರ್ಣಿ ಕಷಾಯ ಈ ಟೈಪ್ ಕಾಂಬಿನೇಷನ್ ದಾಗ ರೊಟೇಷನ್ ದಾಗ ಪ್ರತಿ 4-5 ದಿವಸ ಅಥವಾ ಒಂದು ವಾರಕ್ಕೆ ಒಮ್ಮೆ ನಾವು ರೋಗ ಅಥವಾ ಕೀಟ ಬರಲಿ ಬಿಡ್ಲಿ ಪ್ರೊಪಾಲೆಕ್ಟಿಕ್ ಅಂತ ಮುಂಜಾಗ್ರತಾ ಕ್ರಮವಾಗಿ ಹೀಗೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ನಾವು ರೋಗ ಮತ್ತು ಕೀಟಗಳ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು 100% ಕಂಟ್ರೋಲ್ ಮಾಡ್ತಾರೆ ಅಂತ ನಾನು ಹೇಳುವುದಿಲ್ಲ, ಯಾಕಂದ್ರೆ ನಾವಿನ್ನೂ ಇತರ ಬಗ್ಗೆ ಸಂಶೋಧನೆ ಮಾಡಿಲ್ಲ. ಸುಭಾಷ್ ಪಾಲಕರ್ ಅಥವಾ ಇನ್ಯಾರು ಶೂನ್ಯ ಬಣ್ಣ ನೈಸರ್ಗಿಕ ಬಗ್ಗೆ ಅವರು ಹೇಳುವ ಪ್ರಕಾರ ಬರೀ 3% ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ, ಶುಂಠಿ ಅಸ್ತ್ರ, ದಶಪರ್ಣಿ ಕಸ ಇವೆಲ್ಲ ಅಸ್ತ್ರಗಳನ್ನು ಬಳಸಿದ್ರೆ ಅಂತ ಹೇಳ್ತಾರೆ. 3% ಇಫೆಕ್ಟ್ ಇಲ್ಲ ನಮ್ಮಲ್ಲಿ. ಸಾಕಷ್ಟು ಹೆಚ್ಚಿಗೆ ಪರ್ಸೆಂಟ್ ನಾವು ಅದನ್ನ ಮಾಡಬೇಕಾದ್ರೆ ಆ ದಿಸೆಯಲ್ಲಿ ನಮ್ಮಲ್ಲಿಯೂ ಸಹ ಸಂಶೋಧನೆ ಆಗಬೇಕಾಗಿದೆ. ಅಂದ್ರೆ ಪ್ರತಿ ಬೆಳೆಗೆ ಪ್ರತಿ ರೋಗಕ್ಕೆ ಮತ್ತು ಕೀಟಕ್ಕೆ ಯಾವುದು ಇಫೆಕ್ಟ್ ಇದೆ ಅಂದ್ರೆ ನಾವೇನು ಕೆಮಿಕಲ್ಸ್ ಹೇಳ್ತಾಳ ಉದಾಹರಣೆಗಾಗಿ ಇವೊಂದು ಯಾವುದೋ ರೋಗ ಬಂತಂದ್ರೆ ಡೈಮ್ಯೂಥಯೇಟ್ ಇಂತಿಷ್ಟು ML ಹೊಡ್ರಿಪ್ಪ ಅಂದ್ರೆ ಅದು ಹತೋಟಿ ಆಗಿ ಆಗ್ತೈತಿ. ಅದು ನಮ್ಮಲ್ಲಿ ಸಂಶೋಧನೆ ಆಗಿದೆ. ಅದಕ್ಕೆ ಪರ್ಯಾಯವಾಗಿ ಈಗೇನದಲ್ಲ ಕೆಮಿಕಲ್ಸ್ ಏನು ಹೇಳ್ತಲ್ಲ ನಾವು ಆ ಕೆಮಿಕಲ್ಸ್ ಪರ್ಯಾಯವಾಗಿ ಇಫೆಕ್ಟಿವ್ ಆಗಿ ನಾವು ಏನೋ ಹರ್ಬಲ್ ಕನ್ಕಾಕ್ಷನ್ಸ್ ಅಂತಲ್ಲ ನೈಸರ್ಗಿಕ ಕೃಷಿಯಲ್ಲಿ ಮತ್ತು ಸಾವಯವ ಕೃಷಿಯಲ್ಲಿ ಒಂದು ಶೆಡ್ಯೂಲ್ ಡೆವಲಪ್ಮೆಂಟ್ ಮಾಡಬೇಕಾಯ್ತಿ. ನೈಸರ್ಗಿಕ ಕೃಷಿಯಲ್ಲಿ ಮತ್ತು ಸಾವಯವ ಕೃಷಿಯಲ್ಲಿ ರೋಗ ರುಜುಗಳನ್ನು ಹತೋಟಿ ಮಾಡಲಿಕ್ಕೆ ಈ ನೈಸರ್ಗಿಕವಾದಂತಹ ಪರಿಕರಗಳನ್ನು ಬಳಸಿ ಹತೋಟಿ ಮಾಡಲಿಕ್ಕೆ ನಾವು ಇನ್ನೂ ಶೆಡ್ಯೂಲ್ ಡೆವಲಪ್ ಮಾಡಿಲ್ಲ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ. ಅದು ಬಹಳಷ್ಟು ಅವಶ್ಯಕತೆ ಇದೆ, ಸಂಶೋಧನಾತ್ಮಕ ಅವಶ್ಯಕತೆ ಇದೆ. ಈ ದಿಕ್ಕಿನಲ್ಲಿ ನಾವು ಪ್ರೊಜೆಕ್ಟ್ ಸಹ ಬರಿತಾ ಇದಾವೆ, ಸಬ್ಮಿಟ್ ಮಾಡಿದವ, ಕೆಲವೊಂದು ಒಂದು ಹಂತದಲ್ಲಿ ಅದಾವೀಗ. ನಮ್ಮ ಲೆವೆಲ್ದಲ್ಲಿ ಸಾಕಷ್ಟು ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ನೈಸರ್ಗಿಕ ಕೃಷಿ ಪದ್ಧತಿ ಆಯ್ತು. ಇನ್ನು ಸಾವಯವ ಕೃಷಿನ ತಾಕು ಇಟ್ಟುಕೊಂಡು ಮಾಡಿದವು. ಇದು ಸಾವಯವ ಕೃಷಿ ಹೊಸದಲ್ಲ, 2000 ಇಸವಿದ ಮತ್ತು ತದನಂತರ 2002 ನಮ್ಮ ಕರ್ನಾಟಕ ಸರ್ಕಾರ ಸಾವಯವ ಕೃಷಿಯ ಒಂದು ಪಾಲಿಸಿನ ತಂದು ನನಗನ್ನಿಸ್ತದೆ ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯ ಸಾವಯವ ಕೃಷಿಯಲ್ಲಿ ಮುಂಚೂಣಿಯಲ್ಲಿದೆ. ಈ ಸಾವಯವ ಕೃಷಿಯಲ್ಲಿಯೂ ಸಹ ನಾವೇನದು ಸಾವಯವ ಪರಿಕರಗಳನ್ನ ಬಳಸಿದೆವು. ಅಂದ್ರೆ ವರ್ಮಿ ಕಾಂಪೋಸ್ಟ್ ಇರ್ಬೋದು, ಸಗಣಿ ಗೊಬ್ಬರ ಇರಬಹುದು, ಬೇವಿನ ಹಿಂಡಿ, ಇನ್ನಿತರ ಹಿಂಡಿಗಳು, ಮತ್ತ ಈ ಬಯೋ ಫರ್ಟಿಲೈಸರ್ ಅಂತ ಇದಾವ ಜೈವಿಕ ಗೊಬ್ಬರಗಳಂತ ಅಜೋಸ್ಪರ್ಲಮ್, ಅಜೋಟೋಬ್ಯಾಕ್ಟರ್ಸ್, ಟ್ರೈಕೋಡರ್ಮ, ಈ ರೋಗ ರುಜುಗಳು ಹತೋಟೆಯಾಗಿ ಸೋಡೋಮೋನಾಸ್, ಬೇವಿರಿಯಾ, ಬೆಸಿಲಿಯಾ, ಮೆಟ್ರೈಜಿಯಮ್ ಮತ್ತು ಬೆಳೆ ವೈವಿಧ್ಯತೆ, ಆಮೇಲೆ ಕೆಲವೊಂದು ಟ್ರಾಪ್ಸ್ ಅದಾವ ಪೆರೋಮನ್ ಟ್ರಾಪ್ಸ್, ಟಿಕ್ಕಿ ಟ್ರಾಪ್ಸ್ ಮತ್ತು ಟ್ರಾಪ್ ಕ್ರಾಪ್ಸ್ ಅಂತ ಅದಾವ ಉದಾಹರಣೆಗಾಗಿ ಈ ನಾವು ಚೆಂಡು ಹೂ 10 ಅಥವಾ 12 ಸಾಲಗಳ ನಡು ಒಂದು ಅಥವಾ ಎರಡು ಚೆಂಡು ಹೂ ಬೆಳೆದು ಅಂದ್ರೆ ಟೊಮ್ಯಾಟೊ ಇರಬಹುದು, ಬೀನ್ಸ್ ಇರಬಹುದು, ಹತ್ತಿ ಇರಬಹುದು, ಇಂಥವಕ್ಕೆಲ್ಲ ಅವು ಟ್ರಾಪ್ಸ್ ಕ್ರಾಪ್ಸ್ ಆಗ್ತವೆ, ಅವು ಕೀಟಗಳನ್ನ ಹತೋಟಿ ಮಾಡ್ತಾವು ಮತ್ತೆ ಬೆಳೆ ವೈವಿಧ್ಯತೆ. ಸೊ ಇಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಯಾವುದೇ ತರ ಬೆಳೆ ವೈವಿಧ್ಯತೆ ಬಹಳ ಮುಖ್ಯ. ಸೊ ಸಾವಯವ ಕೃಷಿಯಲ್ಲಿ ಈ ರೀತಿಯಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಿದವು ಮತ್ತು ರೋಗ ರುಜಿಗಳನ್ನ ಮತ್ತು ಕೀಟಗಳನ್ನ ಹತೋಟಿ ಮಾಡಿದವು. ಇವನು ತುಲನಾತ್ಮಕವಾಗಿ ನಾಲ್ಕು ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ನೈಸರ್ಗಿಕ ಕೃಷಿಗಿಂತ ಸಾವಯವ ಕೃಷಿಯ ಫಲಿತಾಂಶ ನಮಗೆ ಇನ್ನೂ ಧನಾತ್ಮಕವಾಗಿದೆ. ಇಳುವರಿಯಲ್ಲಿ ನೈಸರ್ಗಿಕ ಕೃಷಿಯ ತುಲನಾತ್ಮಕ ಕಂಪ್ಯಾರಿಸನ್ ಮಾಡಿ ನೋಡ್ರೆ ಸಾವಯವ ಕೃಷಿ ನಮಗೆ ಚೆನ್ನಾಗಿ ಕಂಡು ಬಂದಿದೆ. ಸೊ ಈ ಒಂದು ದೃಷ್ಟಿಯಿಂದ ನಾವು ಪಾಲಿಸಿ ಮೇಕರ್ಸ್ ಸರ್ಕಾರಕ್ಕಾಗಲಿ ಮತ್ತು ರೈತರಿಗಾಗಲಿ ಮತ್ತು ಸಾಮಾನ್ಯ ಜನರಿಗಾಗಿ ನಾವು ಏನು ಹೇಳಲು ಬಯಸಿದಂದ್ರೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಮತ್ತು ಇನ್ನಿತರ ಪರಿಸರ ಸ್ನೇಹಿ ಪದ್ಧತಿಗಳನ್ನ ಇಂಟಿಗ್ರೇಟ್ ಮಾಡಿ ಅಂದ್ರೆ ಸಮಗ್ರವಾಗಿ ಬಳಸಿ ನಾವು ವಿಷಮುಕ್ತ ಆಹಾರನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಬರೇ ನಿಮಾಸ್ತ್ರ ಬ್ರಹ್ಮಾಸ್ತ್ರ ಅಗ್ನಿಯಸ್ತ್ರ ಅಥವಾ ಬೀಜಾಮೃತ ಜೀವಾಮೃತ ಬಳಸದೆ ಅವುಗಳ ಜೊತೆ ಜೊತೆಗೆ ನಾವು ಸಗಣಿ ಗೊಬ್ಬರ ಆಗಲಿ ಅಥವಾ ಎರೆಗೊಬ್ಬರ ಆಗಲಿ ಹಿಂಡಿ ಆಗಲಿ ಜೈವಿಕ ಗೊಬ್ಬರಗಳಾಗಲಿ ಇವೆಲ್ಲ ಒಟ್ಟಾಗಿ ನಾವು ಸಮಗ್ರವಾಗಿ ಬಳಸಿದ್ದೇ ಆದರೆ ಮುಂಜಾಗ್ರತೆ ಕ್ರಮವಾಗಿ ಬೆಳೆ ವೈವಿಧ್ಯತೆ ಇಟ್ಟುಕೊಂಡಿದ್ದೇ ಆದರೆ ಸಾಕಷ್ಟು ಮಟ್ಟಿಗೆ ವಿದೌಟ್ ಕೆಮಿಕಲ್ಸ್ ನಾವು ಬೆಳೆ ಬೆಳೆಯಕ್ಕೆ ಸಾಧ್ಯತೆ ಇದೆ. ಇದರ ಹೊರತಾಗಿಯೂ ಸಹ ಅಚಾನಕ್ ಆಗಿ ಬೆಳೆ ವಾತಾವರಣದಲ್ಲಿ ವೈಪರೀತ್ಯ ಆದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಯಾವುದೋ ಒಂದು ರೋಗ ಬಂದರೂ ಸಹ ನಾವು ಶಿಫಾರಸು ಮಾಡಿದ ಡೋಸು ಮತ್ತು ಸಮಯದ ಪ್ರಕಾರ ಯಾವುದೇ ಒಂದು ಔಷಧ ಸ್ಪ್ರೇ ಮಾಡಿದ್ರು ಯಾವುದೇ ಹಾನಿ ಇಲ್ಲ. ನಮ್ಮ ಉದ್ದೇಶ ಇಷ್ಟ, ಮಣ್ಣಿನಲ್ಲಿ ಆಹಾರದಲ್ಲಿ ಪರಿಸರದಲ್ಲಿ ಉಳಿಕೆ ಇರಬಾರ್ದಷ್ಟೇ. ನೀವು ಯಾವುದೇ ಒಂದು ತೋರಿ ಟೂ ಮಚ್ ಇಷ್ಟು ಬ್ಯಾಡ್ ಅಂತಾರ. ಸೊ ಕೆಮಿಕಲ್ಸ್ ಯಾವುದೇ ಒಂದು ಕೆಮಿಕಲ್ಸ್ ಅತ್ಯಂತ ಮಿತವಾದಂತ ಪ್ರಮಾಣದಲ್ಲಿ ಉಪಯೋಗ ಮಾಡಿದ್ರೆ ನಾವು ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಪ್ರಚೋದಕವಾಗಿ ಬಳಕೆ ಆಗ್ತದೆ. ಈ ಹೋಮಿಯೋಪತಿ ಕೇಳಿರಬಹುದು, ಹೋಮಿಯೋಪತಿ ಪ್ರಿನ್ಸಿಪಲ್ ಅದೇ, ಯಾವುದೇ ಒಂದು ಅಂಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಆಕ್ಟಿವೇಟ್ ಮಾಡಬಿಡ್ತಾರೆ ಅದ್ರಲ್ಲಿ. ಅದೇ ರೀತಿ ನಮ್ಮ ಕೆಮಿಕಲ್ಸ್ ಸಹ ಶಿಫಾರಸು ಮಾಡಿದ ಪ್ರಕಾರ ವೈಜ್ಞಾನಿಕವಾಗಿ ಕರೆಕ್ಟ್ ಡೋಸು ಕರೆಕ್ಟ್ ಸಮಯ ಮತ್ತು ಮೆಥಡ್ ಅಪ್ಲಿಕೇಶನ್ಸ್ ಮಾಡಿದ್ರೆ ಉಳಿಕೆ ಇರುವುದಿಲ್ಲ ಪರಿಸರದಲ್ಲಿ ಮತ್ತು ನಮ್ಮ ಆಹಾರದಲ್ಲಿ. ಖಂಡಿತವಾಗಿಯೂ ಉತ್ತಮವಾದಂತಹ ಬೆಳೆ ನಮ್ಮ ರೈತರು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಹೇಳಬೇಕಂದ್ರೆ ನಾವೆಲ್ಲ ಸಮಗ್ರ ಕೃಷಿ ಪದ್ಧತಿ ಬೆಳೆ ವೈವಿಧ್ಯ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಹೇಳ್ತಾ ಇದ್ದೇವೆ, ಬಟ್ ಇವಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ ದನಕರುಗಳು. ನಮ್ಮ ರೈತರಲ್ಲಿ ದನಕರುಗಳು ಇರಬೇಕಾಗ್ತದೆ. ಇವತ್ತು ನೋಡಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಹೇಳ್ತಾ ಇದ್ವಿ. ನೈಸರ್ಗಿಕ ಕೃಷಿ ಅಂದ ತಕ್ಷಣ ನಮಗ ನಾವು ಹೇಳುದು ದೇಸಿ ಆಕಳ ಮತ್ತು ಗಂಜಲ ಮತ್ತು ಸಗಣಿ ಬಳಸಬೇಕಂತ. ಇವೇನು ಪರಿಕರಗಳದಲ್ಲ ಜೀವಾಮೃತ ಬೀಜಾಮೃತ ಮಾಡಲಿಕ್ಕೆ ನಾವು ಬಳಸಿದ್ದು ಮೂಲ ಅಂದ್ರ ದೇಸಿ ಆಕಳದ ಗಂಜಲ ಮತ್ತ ಸಗಣಿ, ಇದು ಮೂಲ. ಈ ದೇಸಿ ಆಕಳ ಮತ್ತು ಯಾಕೆ ಬಳಸಬೇಕಂತ ಕೆಲವರಕ್ಕೂ ಪ್ರಶ್ನೆ ಮಾಡ್ತಾರ. ನಮ್ಮ ವಿಜ್ಞಾನಿಗಳಲ್ಲೂ ಅದೇ ಇತ್ತು. ನಮ್ಮಲ್ಲೂ ನಾವು ಏನಿದು ಶೂನ್ಯ ಬಣ್ಣ ನೈಸರ್ಗಿಕ ಕೃಷಿ ಮಾಡಿದ ಪ್ರೊಜೆಕ್ಟ್ ಏನು ತಗೊಂಡಿದ್ದಿಲ್ಲ, ಅದಕ್ಕಿಂತ ಮುಂಚೆ ನಮ್ಮಲ್ಲೂ ಅದೇ ಒಂದು ಮನೋಭಾವ ಇತ್ತು. ಏನು ವ್ಯತ್ಯಾಸ ಇಲ್ಲ ಅಂತ. ಯಾವುದು ನಮ್ಮ ದೇಶಿ ಆಕಳ ಆದಂತ ಗೀರ್ ತಳಿ ಇರಬಹುದು, ಕೆಲಾರಿ ಇರಬಹುದು, ಮಲ್ನಾಡ್ ಗಿಡ್ಡ ಇರಬಹುದು, ಹಳ್ಳಿಕಾರ, ಸಿಂಧಿ, ಸಾಯವಾ, ಇವೇನದಲ್ಲ ತಳಿಗಳು, ಇವುಗಳ ಸಗಣಿಯಲ್ಲಿ ಮತ್ತು ನಮ್ಮ HF ಏನದಲ್ಲ ಬೇರೆ ದೇಶದ ತಳಿಗಳಾದಂತ HF ಮತ್ತು ಜರ್ಸಿ, ಇವುಗಳ ಸಗಣಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ವ್ಯತ್ಯಾಸ ನಾವನ್ನು ವೈಜ್ಞಾನಿಕವಾಗಿ ಅನಲೈಸ್ ಮಾಡಿ ನಾವು ಕಂಡುಕೊಂಡಿದ್ದೆವು. ಯಾವ ರೀತಿ ವ್ಯತ್ಯಾಸ ಅಂದ್ರೆ ಅವುಗಳಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳಲ್ಲಿ ವ್ಯತ್ಯಾಸ ಇದೆ, ಅವುಗಳಲ್ಲಿರುವಂತಹ ಪೋಷಕಾಂಶಗಳಲ್ಲಿ ವ್ಯತ್ಯಾಸ ಇದೆ. ಇದರರ್ಥ ದೇಶಿ ಆಕಳ ಸಗಣಿ ಮತ್ತು ಗಂಜಾಳದಲ್ಲಿ ಸೂಕ್ಷ್ಮಾಣು ಜೀವಗಳಂತ ಪೋಷಕಾಂಶಗಳ ಪ್ರಮಾಣ ಈ HF ಮತ್ತು ಜರ್ಸಿ ಆಕಳ ಇದನ್ನ ಹೊರದೇಶದ ತಳಿಗಳು. ಸೊ ಹೀಗಾಗಿ ದೇಶಿ ಆಕಳಗಳ ಗಂಜಲ ಮತ್ತು ಸಗಣಿಯನ್ನು ಈ ನಮ್ಮ ನೈಸರ್ಗಿಕ ಕೃಷಿಯ ಸಾವಯವ ಕಲಿಸಿದ್ದು ಬಹಳಷ್ಟು ಸೂಕ್ತವಾಗಿದೆ. ಇನ್ನು ರೈತರು ಹೇಳ್ತಾರ ದೇಶಿ ಆಕಳ ನಮಗೆ ಸಿಗ್ತಾ ಇಲ್ಲ, ನಮ್ಮಲ್ಲಿ ಜರ್ಸಿ ಆಕಳ ಇನ್ಯಾವುದೋ ತಳಿಯವರು. ಪ್ರಾಬ್ಲಮ್ ಇಲ್ಲ, ತೊಂದರೆ ಏನಿಲ್ಲ, ನೀವೇನೇ ತಳಿ ಇದ್ರು ಆದ್ರೆ ಅದನ್ನ ಹೆಚ್ಚು ಹೆಚ್ಚು ಬಳಸಬೇಕಾದತಿ. ಇದು ಒಂದು 4 ಕಿಲೋ ಬೆಳೆಸಿದ್ರೆ ಅದು 8 ಕಿಲೋ ಬಳಸಬೇಕಾಗ್ತದೆ. ಸೊ ಹೆಚ್ಚು ಹೆಚ್ಚು ನೀವು ಸಗಣಿ ಮತ್ತು ಗಂಜಲಗಳನ್ನ ಗೊಬ್ಬರದ ಮುಖಾಂತರವಾಗಿ ಅಥವಾ ಈ ಏನು ನಾವು ಪರಿಕರಗಳೆಲ್ಲ ಹೇಳಲ್ಲ ಗಣಜೀವಮೃತ ಇವುಗಳ ಮುಖಾಂತರವಾಗಿ ನಾವು ಬಳಸಿದ್ದೆ ಆದ್ರೆ ಇಲ್ಲಿ ಸೂಕ್ಷ್ಮಾಣು ಜೀವಗಳ ಸಂಖ್ಯೆ ಹೆಚ್ಚಾಗ್ತದೆ, ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ತದೆ. ಸೊ ಮಣ್ಣಿನ ಆರೋಗ್ಯ ಹೆಚ್ಚಾಗ್ತದೆ, ಮಣ್ಣಿನಲ್ಲಿ ಗಾಳಿ ಆಡೋಕೆ ಹೆಚ್ಚಾಗ್ತದೆ, ನೀರಿಂಗುವುದು ಹೆಚ್ಚಾಗ್ತದೆ, ಪೋಷಕಾಂಶದ ಲಭ್ಯತೆ ಹೆಚ್ಚಾಗ್ತದೆ ಬೆಳೆಗಳಿಗೆ. ಸೊ ಹೀಗಾಗಿ ಬೆಳೆಗಳು ಆರೋಗ್ಯಯುತವಾಗಿ ನಾವು ಬೆಳೆಗಳನ್ನ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಸೊ ಹೀಗಾಗಿ ರೈತರು ಮೊದಲು ಮಾಡಬೇಕಾದದ್ದು ಕನಿಷ್ಠ ಒಂದು ದೇಸಿ ಆಕಳ ಅಥವಾ ಯಾವ್ದಾರೆ ದನಗಳು ಅಂತ ತಿಳ್ಕೊಂಡು ಎಮ್ಮೆ ಇರ್ಬೋದು ಹೋರಿ ಇರ್ಬೋದು ಬಿಗಿನಿಂಗ್ ದಾಗ ಹಂತ ಹಂತವಾಗಿ ನೀವು ದೇಸಿ ತಳಿಗಳನ್ನ ಮೇಂಟೈನ್ ಮಾಡಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ಸಾಧ್ಯ ಇದೆ. ಬರೇ ನೀವು ಈ ದನಗಳಿಲ್ಲದ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಮಾಡ್ತಾನೋದು ಅದು ಅಷ್ಟೊಂದು ಸಮಂಜಸ ಅಲ್ಲ. ಸೊ ಹೀಗಾಗಿ ನಮ್ಮ ಪರಿಸರದಲ್ಲಿ ಬದಲಾವಣೆ ಆಗ್ಬೇಕಾರ ನಮ್ಮ ಆಹಾರದಲ್ಲಿ ಪೌಷ್ಟಿಕತೆ ಬರಬೇಕಾದ್ರ ನಾವು ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನ ಮನೆಗೆ ಸೇರಿಸಬೇಕಾಗ್ತದೆ. ಸಮಗ್ರ ಪದ್ಧತಿಗಳನ್ನ ಬಳಸ್ಕೊಳ್ಬೇಕಾಗ್ತತಿ. ಕೃಷಿ ವೈವಿಧ್ಯತೆಗಳನ್ನ ಬಳಸ್ಕೋಬೇಕಾಗ್ತತಿ ಮತ್ತು ಕುಟುಂಬ ಕೃಷಿ ಮಾಡಬೇಕಾಗ್ತತಿ. ಇವಾಗ ನೋಡ್ರಿ ಕುಟುಂಬ ಕೃಷಿ ಅಂದ ತಕ್ಷಣ ನಾಲ್ಕು ಜನ ಒಂದು ಮನೆಯಲ್ಲಿ ಇದ್ರ ಆ ನಾಲ್ಕು ಜನಕ್ಕೆ ಒಂದು ವರ್ಷಕ್ಕೆ ಏನ್ ಬೇಕಾಗ್ತೈತಿಲ್ಲ ಆಹಾರ ಅವನ್ನೆಲ್ಲ ಕೃಷಿ ಕ್ಷೇತ್ರದಿಂದ ಬೆಳೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ತೃಣಧಾನ್ಯ ಇರಬಹುದು ಅಕಡಿ ಕಾಳ ಇರಬಹುದು ಕಾಯಿಪಲ್ಲೆ ಇರಬಹುದು ಹಣ್ಣು ಹಂಪಲ ತಮಗೇನು ಸೇವನ ಅದನ್ನು ಬೆಳಕು. ರೈತರು ಹೆಚ್ಚಿಗೆ ಬೆಳೆದ ಸರ್ಪ್ಲಸ್ ಏನಂತಾರಲ್ಲ ಮಿಕ್ಕದ್ದು ಮಾತ್ರ ಮಾರುಕಟ್ಟೆಗೆ ತಗೊಂಡು ಹೋಗಿ ಸೇಲ್ ಮಾಡಬೇಕಾಗತ್ತೆ. ಅದರ ವಿಪರ್ಯಾಸ ಅಂದ್ರೆ ನಮ್ಮ ರೈತರು ಮಾರುಕಟ್ಟೆ ದೃಷ್ಟಿಯಿಂದ ಮಾತ್ರ ಕೃಷಿ ಮಾಡ್ತಾ ಇದ್ದಾರೆ. ಅದು ಸಣ್ಣ ಮತ್ತು ಅತಿ ಸಣ್ಣ ರೈತರು. ದೊಡ್ಡ ರೈತರು ಮಾರುಕಟ್ಟೆ ದೃಷ್ಟಿ ಇಟ್ಕೊಂಡು ಮಾಡ್ರೆ ಏನು ಅಷ್ಟೊಂದು ತೊಂದರೆ ಅವರಿಗೆ ಆಗುದಿಲ್ಲ. ಆದ್ರೆ ನಮ್ಮ ಸಣ್ಣ ರೈತರು ವಾಣಿಜ್ಯಿಕವಾಗಿ ಕೆಲವೇ ಕೆಲವು ಏಕ ಬೆಳೆ ಪದ್ಧತಿಯನ್ನು ಮಾಡುವುದರಿಂದ ಸಾಕಷ್ಟು ಅವರ ಆರ್ಥಿಕತೆಯಲ್ಲೂ ಕುಂಠಿತವಾಗ್ತದೆ. ಇವಾಗ ನೋಡ್ರಿ ಒಂದು ಕ್ಷೇತ್ರದಲ್ಲಿ ರೈತರು ಅದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಎಲ್ಲಾ ರೈತರು ಒಂದೇ ಬೆಳೆ ಬೆಳೆದ್ರಂದ್ರ ಈ ಟೊಮ್ಯಾಟೊ ಆಗಲಿ ಅಥವಾ ಹತ್ತಿ ಆಗಲಿ ಅಥವಾ ಸೋಯಾಬೀನ್ ಆಗಲಿ ಗೋವಿನ ಜೋಳ ಆಗಲಿ ಯಾವುದೇ ಆಗಲಿ ಒಂದೇ ಬೆಳೆಯದೇ ಅಂದ್ರೆ ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋದ್ರ ಅಲ್ಲಿ ಸರ್ಪ್ಲಸ್ ಆಗ್ತತಿ. ಮಾಲ್ ಒಮ್ಮೆಲೆ ಬರ್ತೈತಿ ಮಾರುಕಟ್ಟೆಗೆ ಅಲ್ಲಿ ದಾರಣಿ ಬಿದ್ದು ಹೋಗ್ತೈತಿ ಅದು ಯಾರ ಕೈಯಾಗೂ ಇಲ್ಲ. ಅದು ಸರ್ವೇ ಸಾಮಾನ್ಯ ಯಾವುದೇ ಒಂದು ರೈತ ಉತ್ಪಾದನೆ ಮಾಡಿದಂತ ಮಾಲ ಅಥವಾ ಪ್ರೊಡ್ಯೂಸಿಗೆ ದರ ನಿರ್ಧರಿಸುವುದು ಮಾರುಕಟ್ಟೆ ಸಪ್ಲೈ ಅಂಡ್ ಡಿಮಾಂಡ್ ಅಂತಾರಲ್ಲ ಅದು ಯಾರ ಕೈಯಲ್ಲೂ ಇಲ್ಲ. ಸೊ ಹೀಗಾಗಿ ನಮ್ಮಲ್ಲಿ ಆರ್ಥಿಕತಾ ದೃಷ್ಟಿಯಿಂದ ಇದು ಬೆಳೆ ವೈವಿಧ್ಯತೆ ಬಹಳ ಅನುಕೂಲ ಆಗ್ತೈತೆ ರೈತರಿಗೆ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಆಗ್ತಿ ಆರೋಗ್ಯ ದೃಷ್ಟಿಯಿಂದ. ಸೊ ಇವೆಲ್ಲ ದೃಷ್ಟಿಯಿಂದ ಬೆಳೆ ವೈವಿಧ್ಯತೆ ಮಾಡಬೇಕು ಮತ್ತು ಸ್ಥಾನಿಕವಾದಂತ ಈ ಪರಿಕರಗಳನ್ನ ಬಳಸಬೇಕಾಗ್ತೈತೆ ರೈತರು. ನಾವು ಇವಾಗ ಜೀವಾಮೃತ ಹೇಳಿದ ತಕ್ಷಣ ವಿಪರ್ಯಾಸ ಅಂದ್ರೆ ಮಾರುಕಟ್ಟೆಯಲ್ಲಿ ಜೀವಾಮೃತ ಮಾರಲಿಕ್ಕೆ ತರ್ತಾರೆ ಅದು ಬಹಳಷ್ಟು ತೊಂದರೆ ಆಗ್ತದೆ. ಇವಾಗ ನೋಡಿ ಮಾರುಕಟ್ಟೆಯಲ್ಲಿ ಎಲ್ಲಾ ಪ್ರಾಡಕ್ಟ್ ಬರ್ತಾ ಇದೆ ಸಾವಯವ ಪರಿಕರಗಳನ್ನು. ಈ ಸಾವಯವ ಪದ್ಧತಿ ಮತ್ತು ನೈಸರ್ಗಿಕ ಪದ್ಧತಿ ವ್ಯತ್ಯಾಸ ಇಷ್ಟ. ನೈಸರ್ಗಿಕ ಕೃಷಿಯಲ್ಲಿ ರೈತರು ತನ್ನ ಕ್ಷೇತ್ರದಲ್ಲಿ ತಾನೇ ಎಲ್ಲಾ ಪರಿಕರಗಳನ್ನು ಉತ್ಪಾದನೆ ಮಾಡಿ ಕೃಷಿಯಲ್ಲಿ ಬಳಸಬೇಕಾಗ್ತೈತಿ. ಆದ್ರೆ ಸಾವಯವ ಕೃಷಿಯಲ್ಲಿ ಹಂಗಿಲ್ಲ. ತನ್ನ ಕ್ಷೇತ್ರ ಬಿಟ್ಟು ಹೊರಗಿಂದ್ರು ಮಾರುಕಟ್ಟೆ ಅಂತ ಅಥವಾ ಇನ್ಯಾವುದು ಬೇರೆ ಕ್ಷೇತ್ರದಿಂದ ಸಹ ಪರಿಕರಗಳನ್ನು ತಂದು ತನ್ನ ಕ್ಷೇತ್ರದಲ್ಲಿ ಬಳಸಲಿಕ್ಕೆ ಅವಕಾಶ ಇದೆ. ಇದೇ ವ್ಯತ್ಯಾಸ ನೈಸರ್ಗಿಕ ಮತ್ತು ಸಾವಯವ ಕೃಷಿಯಲ್ಲಿ. ಸೊ ಇನ್ನು ಮುಂದೆ ರೈತರು ಸಾಧ್ಯವಾದಷ್ಟು ಸ್ಥಳೀಯವಾಗಿ ಲಭ್ಯವಿರುವಂತಹ ಪರಿಕರಗಳನ್ನ ಬಳಸಬೇಕು. ತಾವೇ ರೈತರು ಉತ್ಪತ್ತಿ ಮಾಡುವು. ನಾವು ಈ ಶೂನ್ಯ ಮಂಡಳ ನೈಸರ್ಗಿಕ ಕೃಷಿಯಲ್ಲಿ ಈ ಯೋಜನೆಯಲ್ಲಿ ಸಾಕಷ್ಟು ರೈತರಿಗೆ ತರಬೇತಿ ಕೊಟ್ಟವ ಡೆಮಾನ್ಸ್ಟ್ರೇಷನ್ಸ್ ಮಾಡಿದವ ರೈತರನ್ನು ಕ್ಷೇತ್ರ ಭೇಟಿಗೆ ಕರ್ಕೊಂಡು ಹೋಗಿದವ. ಸೊ ಆ ರೈತರಲ್ಲೂ ಸಹ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಸಂಶೋಧನೆ ಕಂಡುಕೊಂಡಿದವು. ಸೊ ಕೆಲವೊಬ್ಬ ರೈತರು ಬಹಳಷ್ಟು ಇದರಿಂದ ಪ್ರಭಾವಿತರಾಗಿ ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬ ರೈತರು ಆ ಧೈರ್ಯ ಬರ್ತಾ ಇಲ್ಲ. ಬಟ್ ಆ ಧೈರ್ಯ ಬರಬೇಕಾದ್ರೆ ಹಂತ ಹಂತವಾಗಿ ತಾವು ಹೋಗಬೇಕಾಗ್ತೈತಿ. ಉದಾಹರಣೆಗಾಗಿ ಇರಿಗೇಟೆಡ್ ಏರಿಯಾ ಅಂತದ್ದು ಕಮಾಂಡ್ ಏರಿಯಾ ಅಚ್ಚುಕಟ್ಟು ಪ್ರದೇಶಗಳಂತ ಘಟಪ್ರಭಾ ಕಮಾಂಡ್ ಇರಬಹುದು ಕೃಷ್ಣಾ ಕಮಾಂಡ್ ಇರಬಹುದು ಕಾವೇರಿ ಕಮಾಂಡ್ ಇವೆಲ್ಲ ಕಮಾಂಡ್ ಏರಿಯಾದಾಗ ಏನಾಗ್ತೈತಿ ಅಂದ್ರೆ ವಾಣಿಜ್ಯಿಕವಾಗಿ ಹೆಚ್ಚು ಪರಿಕರಗಳ ಬಳಸಿ ಏಕ ಬೆಳೆ ಪದ್ಧತಿ ಬೆಳೀತದ. ಈ ತಕ್ಷಣ ಆ ಹಂತ ಒಂದು ಕೃಷಿ ಪರಿಸರವನ್ನ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಬದಲಾವಣೆ ಮಾಡುದು ಅಷ್ಟೊಂದು ಸಮಂಜಸವಲ್ಲ ತಕ್ಷಣಕ್ಕ. ಸೊ ಅದು ಆಗ್ಬೇಕಾದ್ರೂ ಹಂತ ಹಂತವಾಗಿ ಆಗ್ಬೇಕಾದ್ರೆ ಮೊದಲು ಇಂಟಿಗ್ರೇಟೆಡ್ ಪದ್ಧತಿ ಅಳವಡಿಸಿಕೊಳ್ಬೇಕು. ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಇವೆಲ್ಲ. ಇದರ ಅರ್ಥ ಈಗ ಉದಾಹರಣೆಗಾಗಿ 100 ಕಿಲೋ ನೀವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ರ ಅಂತ ಒಂದು ಕಮಾಂಡ್ ಏರಿಯಾದಾಗ ಈ ವರ್ಷಕ್ಕೆ 60% ಉಪಯೋಗ ಮಾಡಿ 40% ನಿಲ್ಲಿಸ್ರಿ ನೆಕ್ಸ್ಟ್ ಇನ್ನೊಂದು 10% ಹಿಂಗ 10% 20% ಪ್ರತಿ ವರ್ಷ ಬಾಹ್ಯ ಪರಿಕರಗಳನ್ನ ಮತ್ತು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡ್ತಾ ಹೋಗಿ ಈ ಸ್ಥಳೀಯವಾದಂತ ಸಾವಯವ ಗೊಬ್ಬರ ಎರೆಗೊಬ್ಬರ ಇಂಥವೆಲ್ಲ ಸಾವಯವ ಪರಿಕರಗಳನ್ನ ಬಳಸುವುದು ಹೆಚ್ಚು ಮಾಡ್ಕೋತ ಹೋದ್ವು ಅಂದ್ರೆ ಭೂಮಿಯ ಫಲವತ್ತತೆ ನಾವು ಕಾಯ್ದುಕೊಳ್ಳಬಹುದು ಮತ್ತು ಒಂದು ಹಂತಕ್ಕೆ ತಲುಪಬಹುದು. ಈಗ 20% ಹೊರಗಿಂದ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ 80% ನಾವು ಸಾವಯವ ಗೊಬ್ಬರ ಮಣ್ಣಿಗೆ ಸೇರಿಸಿದ್ರೆ ಏನು ಹಾನಿ ಆಗುದಿಲ್ಲ. ಭೂಮಿಯಲ್ಲಿ ಇಳುವರಿ ಚೆನ್ನಾಗಿ ಬರ್ತೈತೆ ಮಣ್ಣಿನ ಫಲವತ್ತತೆನೂ ಚೆನ್ನಾಗಿರ್ತದೆ. ತಕ್ಷಣಕ್ಕೆ ನೀವು ಬರೀ ರಾಸಾಯನಿಕ ಗೊಬ್ಬರ ಬಿಟ್ಟು ಒಮ್ಮೆಲೆ ಸಾವಯವ ಗೊಬ್ಬರಕ್ಕೆ ಬಂದ್ರಿಂದ್ರ ಈ ವಾಣಿಜ್ಯಿಕ ಬೆಳೆ ಕಬ್ಬು ಆಗಬಹುದು ಭತ್ತ ಆಗಬಹುದು ಹತ್ತಿ ಆಗಬಹುದು ಅಥವಾ ಟೊಮ್ಯಾಟೊ ಆಗಬಹುದು ನಮ್ಮಲ್ಲಿ ಕ್ಯಾಬೇಜ್ ಚಿಲ್ಲಿ ಇವುಗಳಲ್ಲಿ ಗಣನೀಯವಾಗಿ ಇಳುವರಿ ಕಡಿಮೆ ಆಗಿಯೇ ಆಗ್ತದೆ. ಇವನ್ನು ಬನಾನಾನು ಇರಬಹುದು. ಅದಕ್ಕೆ ಅಂತ ಬೆಳೆಗಳನ್ನು ನಾವು ನೈಸರ್ಗಿಕ ಮತ್ತು ಸಾವಯವ ಪರಿಸರ ಪದ್ಧತಿಯಲ್ಲಿ ಬೆಳಿಬೇಕಾದ್ರೆ ಅವುಗಳನ್ನು ಹಂತ ಹಂತವಾಗಿ ಬದಲಾವಣೆ ಮಾಡಬೇಕು ಹೋಗ್ಬೇಕು. ಇದು 8 ವರ್ಷಕ್ಕಾಗಬಹುದು 10 ವರ್ಷಕ್ಕಾಗಬಹುದು, ತಮ್ಮ ಮ್ಯಾನೇಜ್ಮೆಂಟ್ ಪದ್ಧತಿ ಮೇಲೆ ಅವಲಂಬಿತ ಆಗ್ತೈತಿ. ಆದ್ರೆ ಉಳಿಕಿದ ಪ್ರದೇಶ ಏನದಲ್ಲ, ಕುಸುಕಿ ಬೇಸಾಯದಲ್ಲಿ ಮಳೆಯಾಶ್ರಿತ ಬೇಸಾಯದಲ್ಲಿ ಅಲ್ಲಿ ಹೊದಿಕೆ ಬಳಸಿ ಸಾವಯವ ಇಂಗಾಲ ಬಳಸಿ ಹೆಚ್ಚು ಮಾಡೋದ್ರಿಂದ ಅಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಿಕೆ ಹೆಚ್ಚಾಗ್ತದೆ ಮತ್ತು ಇಂಥ ಒಂದು ನೈಸರ್ಗಿಕ ಮತ್ತು ಸಾವಯವ ಪದ್ಧತಿಗಳಿಂದ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೆದು ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ತೋಟಗಾರಿಕೆ ಬೆಳೆಗಳ ಅಂದ ತಕ್ಷಣ ನಮ್ಮಲ್ಲಿ ಹಣ್ಣು ಮತ್ತು ತರಕಾರಿಗಳು ಫಸ್ಟ್ ನಮ್ಮ ಕಣ್ಣಿಗೆ ಬರು. ಯಾಕಂದ್ರೆ ನಮ್ಮ ರೈತರು ತರಕಾರಿಗಳನ್ನು ಸೇವಿಸ್ತಾ ಇದ್ದಾಗ ಅಂತ ಒಂದು ತರಕಾರಿಗಳಿಗೆ ಸಾಕಷ್ಟು ಔಷಧಿಗಳನ್ನು ಬಳಸ್ತಾ ಇದ್ದಾರೆ. ಈಗ ಬದನೆ ಇರಬಹುದು ಅಥವಾ ಮೆಣಸಿನಕಾಯಿ ಇರಬಹುದು, ಟೊಮ್ಯಾಟೊ ಇವುಗಳನ್ನ ವಾಣಿಜ್ಯಿಕವಾಗಿ ರೈತರು ಬೆಳೀತಾ ಇದ್ದಾಗ ಸಾಕಷ್ಟು ಅವೈಜ್ಞಾನಿಕವಾಗಿ ರಾಸಾಯನಿಕ ಬಳಸುವುದರಿಂದ ಅವುಗಳ ಉಳಿಕೆ ಈ ತರಕಾರಿಗಳಲ್ಲಿ ಹೆಚ್ಚು ಕಂಡು ಬರ್ತದೆ. ಸೊ ಅದಕ್ಕೆ ಈ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದು ಇವತ್ತಿನ ಅತ್ಯಂತ ಅವಶ್ಯಕವಾಗಿದೆ. ಸೊ ಹಾಗಾಗಿ ಎಲ್ಲ ರೈತರು ನೈಸರ್ಗಿಕ ಮತ್ತು ಸಾವಯವ ಕೃಷಿ ಅಥವಾ ಇನ್ಯಾವುದೋ ಪರಿಸರ ಸ್ನೇಹಿ ಕೃಷಿಗಳನ್ನು ಅಳವಡಿಸಿಕೊಳ್ಳಬೇಕು. ತಕ್ಕ ಮಟ್ಟಿಗೆ ಈ ರಾಸಾಯನಿಕ ಗೊಬ್ಬರ